5% ಬೇವಿನ ಕಷಾಯವನ್ನು ತಯಾರಿಸುವಂತಹ ವಿಧಾನ ಅಂತಂದರೆ 5 kg ಒಣಗಿಸಿದಂತಹ ಬೇವಿನ ಬೀಜವನ್ನು ಎಣ್ಣೆಯು ಹೊರಬರದ ಹಾಗೆ ಹಗುರವಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಒಂದು ತೆಳುವಾದಂತಹ ಬಿಳಿ ಬಟ್ಟೆಯಲ್ಲಿ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 liter ನೀರಿನಲ್ಲಿ 8-10 hours ಕಾಲ ನೆನೆಯುವುದಕ್ಕಿಡಬೇಕು. ಅನಂತರ ಚಹಾ ಪುಡಿಯನ್ನು ಹಿಂಡುವಂತೆ ಇವುಗಳನ್ನು ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂತಹ ಪ್ರತಿ ಲೀಟರ್ ಕಷಾಯವನ್ನು 10 liter ನೀರು ಮತ್ತು 10 g ಸೋಪಿನ ಪುಡಿಯ ಜೊತೆಗೆ ಮಿಶ್ರಣ ಮಾಡಿ ಶಿಫಾರಸಿನ ಪ್ರಕಾರ ಬೆಳೆಗಳಿಗೆ ಸಿಂಪಡಿಸಬೇಕು. 1 acre ಪ್ರದೇಶಕ್ಕೆ ಸುಮಾರು 200-250 liter ಸಿಂಪರಣ ದ್ರಾವಣ ಬೇಕಾಗ್ತದೆ. ಇದಕ್ಕಾಗಿ ಸುಮಾರು 10-12 kg ಬೇವಿನ ಬೀಜವನ್ನು ಉಪಯೋಗಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ, ಪ್ರಸ್ತುತಿ ಟಿ.ಎಸ್. ಪ್ರಸಾದ್. ಬಲ್ಗಾಲಿಟ್ಟು ಒಳಗ್ ಬಂದು ಮೊದ್ಲು ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡು. ನನ್ ಮುದ್ದು ಸೊಸೆ, ಒಂದು ವರ್ಷದಲ್ಲೇ ಒಂದ್ ಗಂಡು ಮಗುನ ಹೆತ್ತು ಕೊಡ್ಬಿಟ್ಟ, ಅಷ್ಟ್ ಸಾಕು ನಂಗೆ. ಇದೆಂತ ಆಶೀರ್ವಾದ ಅಮ್ಮ ನಿಂದು, ಗಂಡು ಮಗು ಹೆಣ್ಮಗು ಅಂತ ನಿರ್ಧರಿಸೋದು ನಿನ್ ಸೊಸೆ ಅಲ್ಲ, ಆರೋಗ್ಯವಂತ ಮಗು ಆಗ್ಲಿ ಅಂತ ಹರಸು, ಆಗ ನಿನ್ ಮಾತು ಒಪ್ತೀನಿ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಎಚ್.ಕೆ. ನಾರಾಯಣ ಮತ್ತು ಸಂಗಡಿಗರು ಹಾಡಿರುವ ಜಿನಸ್ತುತಿ. ಜನಮಂಗಲ ಜಗಮಂಗಲ ಜಯ ಮಂಗಲ ಗಾನ ಜಯ ಮಂಗಲ ಗಾನ ಪಾನಲ್ಲಿಯು ನಿನಗಿಸುತ್ತಿದೆ ಜಯ ಘೋಷದ ತಾನ ಜಯ ಘೋಷದ ತಾನ ಜನಮಂಗಲ ಜಗಮಂಗಲ ಜಯ ಮಂಗಲ ಗಾನ ಯುದ್ಧ ಗೆದ ವೀರ ನಾರು ಮುಲೋಕದ ಸ್ವಾಮಿಯೋ ಮುಲೋಕದ ಸ್ವಾಮಿಯೋ ಷಟ್ಖಂಡವ ಗೆಲಿದು ಬಂದ ಭರತ ಮಣಿದ ದೇವನು ಭರತ ಮಣಿದ ದೇವನು ರಾಜ್ಯ ಲಕ್ಷ್ಮಿ ಕಾಲಿಗೆರಗಿ ವರಿಸು ದೊರೆಯ ಎಂದಿರೆ ವರಿಸು ದೊರೆಯ ತೊಲಗಾಚೆಗೆ ಚಂಚಲೆಯೇ ಎನ್ನುವ ಕೆಚ್ಚು ಗೊಮ್ಮಟಂಗೆ ಎನ್ನುವ ಕೆಚ್ಚು ಗೊಮ್ಮಟಂಗೆ ಜನಮಂಗಲ ಜಗಮಂಗಲ ಜಯ ಮಂಗಲ ಗಾನ ಅಣ್ಣ ನೋಡನೆ ಹಿಂದುಳಿದಳು ಇಳೆಯ ಹೆಣ್ಣು ಅಣ್ಣನೊಡನೆ ಸೆಣಸಿದಾನು ಪಡೆದುದೇನು ಧರೆಯ ಮಣ್ಣು ಮೋಕ್ಷ ಲಕ್ಷ್ಮಿ ಕರೆಯುತ್ತಿರಲು ಹಿಂದುಳಿದಳು ಇಳೆಯ ಹೆಣ್ಣು ಬಾನಬಟ್ಟೆಯುಟ್ಟ ತ್ಯಾಗಿ ತಪವನಿಂದ ಪಾಂಗದೇನು ತಪವನಿಂದ ಬಟ್ಟೆಯುಟ್ಟ ತ್ಯಾಗಿ ತಪವನಿಂದ ಪಾಂಗದೇನು ತಪವನಿಂದ ಪಾಂಗದೇನು ಅರೆ ತೆರೆದ ಕಣ್ಣುಗಳಲ್ಲಿ ಚಂದ ಕಾಂತಿ ಸೂಸದೇನು ಜನಮಂಗಲ ಜಗಮಂಗಲ ಜಯ ಮಂಗಲ ಗಾ